ಮಳೆಹನಿ ಮುತ್ತಲಿ ಚಳಿ ಚಳಿ ಚಿತ್ತಲಿ ನೆನೆಯೋದು ಏನು ಮಜಾ, ಮನಸ್ಸು ಅರಳಿದೆ ಸವಿ ಮಧು ಜಿನುಗಿದೆ ಹಿತವಾದ ನೋವು ಮಜಾ. ಓಹೋ ಮುಗಿಲಂತ ಪ್ರೀತಿಲಿ ತೇನಾಡೋ ಆಸೆಲಿ ಹಗಲಲ್ಲೋ ಕನಸು ಕಳೆದೋಯ್ತು ಮನಸ್ಸು. ಓ ಕಡಲಂತ ಕಣ್ಣಿಂದ ನನ್ನ ಬಾಚಿ ಹೊರಟವಳೆ, ನಾನಿಲ್ಲ ಇಲ್ಲಿ ನಾ ಖಾಲಿ ಖಾಲಿ. ಅಲ್ಲೋದು ಸ್ವಲ್ಪ ಇಲ್ಲೋದು ಸ್ವಲ್ಪ ನನ್ನ ಹೃದಯ ಮಾತೇ ಕೇಳ್ತಿಲ್ಲ. ಮಳೆಹನಿ ಮುತ್ತಲಿ ಚಳಿ ಚಳಿ ಚಿತ್ತಲಿ ನೆನೆಯೋದು ಏನೋ ಮಜಾ, ಮನಸ್ಸು ಅರಳಿದೆ ಸವಿ ಮಧು ಜಿನುಗಿದೆ ಹಿತವಾದ ನೋವು ಮಜಾ. ಕಾಡಿಗೆ ಕಣ್ಣಲಿ ಬಯಕೆಯ ಮಿಂಚಲಿ ಕೊಂದಾಗ ಏನೋ ಸುಖ, ಏನೋ ಸುಖ. ಗುಳಿಯ ಕೆನ್ನೆಲಿ ನೀನಿರು ಎನ್ನುವ ಅವಿರಹದ ನೋಟ ಸುಖ. ಓ ಬೆಳದಿಂಗಳ ಮುಖದಲ್ಲಿ ಮುಚ್ಚಿಟ್ಟ ಆಸೆಗಳ ಬಿಚ್ಚಿಟ್ಟ ವೇಳೆ ಆ ಸ್ವರ್ಗ ಇಲ್ಲೇ. ಓ ರೆಪ್ಪೆ ಕಣ್ಣ ಮರೆತೋಯ್ತು ನಿದಿರೆ ದೂರ ಹಾರೋಯ್ತು, ಮನಸ್ಸು ಮನಸ್ಸು ಬೆರೆತು ಎಲ್ಲ ಹೊಸತು ಹೊಸತು. ನನವಾಳು ಅವಳು ನಾನವಳ ನೆರಳು ನನಗಾಗಿ ಹುಟ್ಟಿ ಬಂದು. ಬಿಟ್ಟರೂನು ಚಿಟ್ಟೆ ಹೂವ ಹುಡುಕೋ ಹಾಗೆ, ಮಳೆ ಹನಿ ಮಣ್ಣ ಬಂದು ಕೂಡೋ ಹಾಗೆ. ಕಣ್ಣ ಕಟ್ಟಿ ಬಿಟ್ಟರೂನು ಚಿಟ್ಟೆ ಹೂವ ಹುಡುಕೋ ಹಾಗೆ, ಮಳೆ ಹನಿ ಮಣ್ಣ ಬಂದು ಕೂಡೋ ಹಾಗೆ. ಎಲ್ಲೇ ಅವಳು ನಿಂತರೂನು ಅಲ್ಲೇ ನನ್ನ ಪ್ರೀತಿ ನೋಟ, ಹಿಂದೆ ಮುಂದೆ ತೂಗೋ ಅವಳು ಹೂದೋಟ. ಕುಣಿವ ನವಿಲು ನಮ್ಮನಸನು ಕತ್ತೋಡು, ಚೆಲುವ ಮುಗುಳು ತೋಳಲಿ ನಲಿಯೋಳು. ಮಳೆಹನಿ ಮುತ್ತಲಿ ಚಳಿ ಚಳಿ ಚಿತ್ತಲಿ ನೆನೆಯೋದು ಏನೋ ಮಜಾ, ಮನಸ್ಸು ಅರಳಿದೆ ಸವಿ ಮಧು ಜಿನುಗಿದೆ ಹಿತವಾದ ನೋವು ಮಜಾ. ಹೋಗಿಲ್ಲಂತ ಪ್ರೀತಿಲಿ ತೇನಾಡೋ ಆಸೆಲಿ ಹಗಲಲ್ಲೂ ಕನಸು